ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯೂ ಆಗದು ನಿರಾಸರೆ ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಮ್ ಬೋಲ್ ರಾ ಹೈ ತೇರೆ ಬೀಜೂ ಕಾ ಕುತಲಾ ಬೋಲ್ ರಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೇ ದಿನ್ ಮೇ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ ಖೇತಿ ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಈ ವಿಷಯವಾಗಿ ಯಲ್ಲಾಪುರದ ಹಾಳಬೈಲ ಗ್ರಾಮದ ಹೇಮಂತ್ ದಿಲೀಪ್ ಮರಾಠಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಈಗ ನಮ್ಮ ಜೊತೆಯಲ್ಲಿ ಹೇಮಂತ್ ದಿಲೀಪ್ ಮರಾಠಿ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಹಾಳಬೈಲ ಗ್ರಾಮದವರು. ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದರ ಅನುಭವವನ್ನು ಕೇಳೋಣ. ನಮಸ್ಕಾರ ಹೇಮಂತ್. ಹಾ ನಮಸ್ಕಾರ ಸರ್. ಕೋಳಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ನಾನು ಸುಮಾರು 2018 ಪ್ರಾರಂಭ ಮಾಡಿದ್ದೆ. ಸುಮಾರು ಸಣ್ಣ ಪ್ರಮಾಣದಲ್ಲಿ ಶೆಡ್ ಅನ್ನು ಕಟ್ಟಿ ಒಂದು 500 ಸ್ಕ್ವೇರ್ ಫೀಟ್ ನ ಶೆಡ್ ಕಟ್ಟಿ ಒಂದು ವರ್ಷ ನಡೆಸಿದೆ. ಅದರಲ್ಲಿ ಏನಾಗ್ತಿತ್ತು ಅಂದ್ರೆ ನಾನು ಸ್ವಂತಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಕೋಳಿ ನಾವೇ ತರೋದು, ಆಮೇಲೆ ನಾವೇ ಮಾರ್ಕೆಟಿಂಗ್ ಮಾಡೋದಾಗಿತ್ತು. ಅದರಲ್ಲಿ ಸರಿಯಾದ ಲಾಭ ಇಲ್ಲದ ಕಾರಣ ನಾನೀಗ ಸುಗುಣ ಕಂಪನಿಯಿಂದ, ಅದು ಪ್ರೈವೇಟ್ ಅಂಡ್ ಲಿಮಿಟೆಡ್ ಕಂಪ್ನಿ ಇದೆ ಅಲ್ಲ, ಅದರಿಂದ ನಾನೀಗ ಚಾಲು ಮಾಡಿದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಹತ್ರ ಸ್ಟಾರ್ಟಿಂಗ್ ನಾವು ಶೆಡ್ ಎಲ್ಲ ಕಟ್ಟಾದ್ಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅದು 5 ವರ್ಷದ ಅಗ್ರಿಮೆಂಟ್ ಇರುತ್ತೆ. 5 ವರ್ಷದ ಅಗ್ರಿಮೆಂಟ್ ಅಂದ್ರೆ ನಮ್ಮ ಫಾರ್ಮ್ಗೊಂದು ಕೋಡ್ ಎಲ್ಲ ಬರುತ್ತೆ, ಅದೆಲ್ಲ ಹೀಗೆ ಒಂದು 5 ವರ್ಷ ಈಗ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾವು ಶೆಡ್ ಎಲ್ಲ ಪ್ರಾರಂಭ ಆದ ಕೂಡಲೇ ಅವ್ರು ಮರಿ ತಂದು ಬಿಡ್ತಾರೆ, ಅವ್ರದೇ ವೆಹಿಕಲ್ ಇರುತ್ತೆ, ಎಲ್ಲ ಮರಿ ತಂದು ಬಿಡ್ತಾರೆ, ಫೀಡು ಅವರೇ ಕೊಡ್ತಾರೆ. ನಾವು ಅದನ್ನ 45 ದಿನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಆಯ್ತು. ಫಸ್ಟಿಗೆ ನಾವು ಹೀಗೆ ಮರಿ ಅವ್ರು ತಂದು ಬಿಡ್ತಾರೆ, ಅದಕ್ಕೆ ಸ್ಟಾರ್ಟಿಂಗ್ ಪೇಪರ್ ಎಲ್ಲ ಹಾಕಿ ಮರಿಗೆ ಒಂದು 8 ದಿನ ಹೀಟ್ ಬೇಕಾಗುತ್ತೆ. ಹೀಟ್ ಬೇಕಾದಾಗ ನಾವು ಅದಕ್ಕೆ ಬಲ್ಬ್ ಅಥವಾ ಇದು ಕಟ್ಟಿಗೆಯಿಂದ ಹೀಟ್ ಕೊಡ್ತೀವಿ, ಬೆಂಕಿ ಹಾಕಿ ಹೀಟ್ ಕೊಡ್ತೀವಿ. ಸ್ಟಾರ್ಟಿಂಗ್ ಇಲ್ಲ, ಬೆಂಕಿ ಇದ್ರ ಡ್ರಮ್ ಇರುತ್ತೆ ಸರ್, ಆ ಡ್ರಮ್ ಅಲ್ಲಿ ಕೆಂಡ ಮಾಡ್ತೀವಿ. ಕೆಂಡ ಮಾಡಿದ ಹೀಟ್ ಆಗತ್ತೆ, ಉಳಿಯುತ್ತೆ, ಒಂದು 8 ದಿನ ಹೀಟ್ ಬೇಕಾಗುತ್ತೆ. ಆಮೇಲೆ ನಾರ್ಮಲ್ ವಾತಾವರಣಕ್ಕೆ ಅದು ಸೆಟ್ ಆಗುತ್ತೆ. ನಾವು ಹೀಗೆ ಅದು 45 ದಿನ ಬೆಳಿಗ್ಗೆ ಫೀಡ್ ಹಾಕೋದು, ಒನ್ ಟೈಮ್ ಫೀಡ್ ಹಾಕ್ತೇವೆ, ಒಂದೆರಡು ಟೈಮ್ ಫೀಡ್ ಹಾಕ್ತೇವೆ. ಅದಕ್ಕೆ ನೀರಿನ ಸಿಸ್ಟಮ್ ಏನ್ ಮಾಡಿದ್ದೇವೆ ಅಂದ್ರೆ ಆಟೋಮೆಟಿಕ್ ಸಿಸ್ಟಮ್ ಮಾಡಿಬಿಟ್ಟಿದ್ದೇವೆ. ಡ್ರಮ್ ಇಂದ ಟ್ಯಾಂಕ್ ಅಲ್ಲಿ ತುಂಬಿದ್ರೆ ಆಯ್ತು, ಅದ್ರ ಡ್ರಿಂಕರಿಗೆ ಬಂದಿರುತ್ತೆ. ಫೀಡು ನಾವೇ ಹಾಕೋದು, ನಾವೇ ನಮ್ಮ ತಂದೆಯವರು ಎಲ್ಲ ಫ್ಯಾಮಿಲಿಯಿಂದ ಫೀಡ್ ಹಾಕ್ತೇವೆ. ಅಂದ್ರೆ ಹೀಗೆ ಬೆಳಿಗ್ಗೆ ಒಂದೆರಡು ಟೈಮ್ ಹೀಗೆ ಹಾಕ್ತೇವೆ. ಮುಂಚೆ ನೀವೇ ಪ್ರಾರಂಭ ಮಾಡಿದ್ರಿ, ಆದ್ರೂ ಲಾಭ ಅನಿಸ್ಲಿಲ್ಲ ಅಂತ ಹೇಳಿದ್ರಿ, ಅಲ್ಲಿ ಏನ್ ಸಮಸ್ಯೆ ಆಗಿತ್ತು, ಯಾಕೆ ಲಾಭ ಅನಿಸ್ಲಿಲ್ಲ ಅಂದ್ರೆ? ನಾವೇ ಇನ್ವೆಸ್ಟ್ಮೆಂಟ್ ಆಗಿತ್ತು, ನಾವೇ ಮರಿ ಎಲ್ಲ ಫೀಡ್ ಎಲ್ಲ ತರೋದು ನಾವೇ ಆಗಿತ್ತು. ಅದರಲ್ಲಿ ಈಗ 80 ರೂಪಾಯಿ ಇದೆ ಅಂದ್ರೆ ಅದರಲ್ಲಿ ನಮ್ಮ ಪ್ರೊಡಕ್ಷನ್ ಕಾಸ್ಟೇ 75-80 ಹೀಗೆ ಆಗ್ತಿತ್ತು. ಪ್ರೊಡಕ್ಷನ್ ಕಾಸ್ಟ್ ಅಥವಾ ಈ ದಲ್ಲಾಳಿಗಳು ಇರ್ತಾರೆ, ಇವ್ರು ಮಾರ್ಕೆಟಿಗೆ ಇವರು ಒಂದು 10 ಪೇಪರ್ ರೇಟ್ಗಿಂತ 10 ರೂಪಾಯಿ ಮೈನಸ್ ಕೇಳ್ತಾರೆ. ಅವಾಗ ಅಲ್ಲೇ ನಮ್ ಲಾಭ ಇರೋದೇ ಅವರೇ ತಗೊಂಡೋಗ್ತಾರೆ, ಅಲ್ಲಿ ನಮ್ಗೆ ಲಾಭನೇ ಉಳಿದಿಲ್ಲ. ಈ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಹತ್ರ ಈ ಅವ್ರು ಕೊಡ್ತಾರಲ್ವ, ನಮ್ಗೆ ಎಫ್ ಸಿ ಆರ್ ಲೆಕ್ಕದಲ್ಲಿ ಅಮೌಂಟ್ ಹಾಕ್ತಾರೆ. ಅವ್ರದ್ದು ಮಿನಿಮಮ್ 6.5 ರೂಪಾಯಿ ಇರುತ್ತೆ, ಅದು ಕೆ ಜಿ ಮೇಲೆ ಈಗ 12.5 ಇಲ್ಲಿ ತನಕ ಹೋಗುತ್ತೆ ಅವರು. ಅಂದ್ರೆ ಬೈಬ್ಯಾಕ್ ಬೈಬ್ಯಾಕ್ ಸಿಸ್ಟಮ್ ಇಂದ ನಾವು ಮಾಡ್ತಾ ಇದ್ದೇವೆ. ಎಷ್ಟು ದಿನದ ಮರಿ ಕೊಡ್ತಾರೆ ಈಗ ನಿಮ್ಗೆ? ಅವರು ಅಲ್ಲಿ ಒಂದೇ ದಿನದ ಮರಿ ಆಗಿರುತ್ತೆ, ಒಂದು ದಿನದ ಮರಿಯನ್ನ ನಮ್ಗೆ ಇಲ್ಲಿ ಶೆಡ್ಡಿಗೆ ತಂದು ಮೂಡಿಸ್ತಾರೆ ಅವರು ಅದೇ ದಿನ. ಇತ್ತೀಚೆಗೆ 8-8 ದಿನದ ಮರಿ ಅನ್ನೋದು ಕೊಡಬೇಕು ಅನ್ನುವಂಥದ್ದು ಕೆಲವೊಂದು ಕಡೆ ಕೆಲವೊಂದು ಕಂಪ್ನಿಗಳು ಹಂಗೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಪ್ರೊಡಕ್ಷನ್ ಈಸಿ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು. ಅಂದ್ರೆ ಅದು 1-8 ದಿನದ ತನಕನೇ ಸ್ವಲ್ಪ ನಮ್ಮ ರಿಸ್ಕ್ ಇರುತ್ತೆ. ಅಂದ್ರೆ ಅದಕ್ಕೆ ಹೀಟ್ ಮೇಂಟೈನ್ ಮಾಡಬೇಕು, ಮರಿಯನ್ನ ಕ್ಲೀನ್ ಆಗಿ ನೋಡ್ಕೋಬೇಕು, ಅದು ಸ್ವಲ್ಪ ನಮ್ಗೆಲ್ಲ ಇಲ್ಲ. ಒಂದಿನದ ಮರಿಯನ್ನೇ ಅವ್ರು ತಂದು ಕೊಡ್ತಾರೆ. ಹೌದು, ನಾವು 8 ದಿನದ ತನಕ ಹೀಗೆ ಹಾಕ್ತೇವೆ. ರಿಸ್ಕ್ ಏನಿರುತ್ತೆ ಕೋಳಿ ಸಾಕಾಣಿಕೆಯಲ್ಲಿ? ರಿಸ್ಕ್ ಅಂದ್ರೆ ಅದು ಅಂದ್ರೆ ಅವರು ಮರಿ ತಂದಾಗ ನಾವು ಅದಕ್ಕೆ ಡ್ರೈ ಆಗಿ ನೋಡ್ಕೋಬೇಕಾಗತ್ತೆ, ಹೀಟ್ ಆಗಿ ಕೊಡ್ಬೇಕಾಗತ್ತೆ. ಹೀಟ್ ಕೊಡದಿದ್ರೆ ಅದು ಸತ್ತೋಗೋ ಚಾನ್ಸ್, ಒಂದ್ರ ಮೇಲೆ ಒಂದು ಮರಿ ಬಿದ್ದು ಸತ್ತೋಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಕಾವಿಗಾಗಿ ಒಂದ್ರ ಮೇಲೆ ಒಂದು ಹೋಗ್ತಾವೆ, ಒಂದ್ರ ಮೇಲೆ ಒಂದು ಹೋದ ತಕ್ಷಣ ಸತ್ತೋಗ್ತವೆ, ಎಲ್ಲ ತನ್ನಿಂತಾನೆ ಮೇಲಿಂದ ಬರ್ತಾವಲ್ಲ. ಒಂದೊಂದು ಹೀಟ್ ಆದ ತಕ್ಷಣ ಅದು ಒದ್ದೆ ಆಗಿಬಿಡುತ್ತೆ, ಅದು ಮೇಲೆ ಹತ್ತು ಕುಂತು ಕೆಳಗೆ ಮರಿ ಎಲ್ಲ ಸತ್ತೋಗ್ತವೆ. ವರ್ಷದಲ್ಲಿ ಎಷ್ಟು ಬ್ಯಾಚ್ ಈ ರೀತಿ ನೀವು? ನಾವು ವರ್ಷದಲ್ಲಿ 5-6 ಬ್ಯಾಚ್ ತೆಗಿತೀವಿ. ನಾವೀಗ ಒಂದು 2019 ಎಂಡಿಂಗ್ ಇಂದ ಚಾಲು ಮಾಡಿದೀವಿ, ಈಗ ಮೊನ್ನೆ ಒಂದು ಬ್ಯಾಚ್ ಇತ್ತು, ಅದು ಹೋಯ್ತು ಸದ್ಯ. ಒಂದು ಬ್ಯಾಚ್ ಅಲ್ಲಿ ಈಗ ಎಷ್ಟು ಮರಿಯನ್ನು ಸಾಕ್ಲಿಕ್ಕೆ ಸಾಧ್ಯ? ಅಂದ್ರೆ ನಮ್ದು 8,200 ಸ್ಕ್ವೇರ್ ಫೀಟ್ ಇದೆ, ಅದರಲ್ಲಿ ಕಂಪ್ನಿಯವರು 6,000, 6,500, 7,000 ಹಿಂಗ್ ಬಿಡ್ತಾರೆ. ಅವರು ಕ್ಲೈಮೇಟ್ ತಕ್ಕಂಗೆ ಬಿಡ್ತಾ ಇದಾರೆ. ಅವರು ಡಿಸೈಡ್ ಮಾಡ್ತಾರೋ ನೀವು ಡಿಸೈಡ್ ಮಾಡಿಲ್ಲ, ಕಂಪ್ನಿಯವರೇ. ಅಂದ್ರೆ ಅವ್ರದ್ದು ಒಂದು ಹೆಚ್ಚುವರಿಯಲ್ಲಿ ಒಂದು ಹೀಗೆ ಒಂದು 15,000-20,000 ಒಂದ್ಸತಿ ಬರುತ್ತೆ. ಅವರು ಹೀಗೆ ಬೇರೆ ಬೇರೆ ಶೆಡ್ಡಿ ಕೊಟ್ಟು ಈ ಶೆಡ್ಡಿಗೆ ಎಷ್ಟು ಹೋಗ್ಬೇಕು, ಆ ಶೆಡ್ಡಿಗೆ ಎಷ್ಟು ಹೋಗು, ಹೀಗೆ ಬಿಡ್ತಾರೆ ಒಂದೊಂದ್ಸತಿ. ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೀಳ್ರಿ ಅಂತೇಳಿ ಅಂದ್ರೆ? ಇಲ್ಲ, ಅವರು ಅಂದ್ರೆ ಒಂದೊಂದು 20,000-15,000 ಅಷ್ಟೇ ಇರುತ್ತೆ. ಅವರು ಅಷ್ಟು ಫಾರ್ಮ್ ಗೆ ಹಂಚಿಕೆ ಮಾಡಿಬಿಡ್ತಾರೆ ಒಂದೊಂದು ತಿಂಗಳಲ್ಲಿ. ಅಂದ್ರೆ ನಿಮ್ಮ ಕೆಪಾಸಿಟಿ ತಕ್ಕ ಹಾಗೆ ಅಷ್ಟು ಮರಿ ಬಿಡಕ್ಕಾಗಲ್ಲ. ಇಲ್ಲ ಇಲ್ಲ, ಅಂದ್ರೆ ಅವರು ಅಂದ್ರೆ ಮರಿಗೂ ಅಂದ್ರೆ 8,200 ಸ್ಕ್ವೇರ್ ಫೀಟ್ ಇದ್ರು ಅಷ್ಟು ಬಿಡಲ್ಲ ಅವರು. ಹೀಗೆ ಒಂದೊಂದ್ಸತಿ 6,000 ಬಿಡ್ತಾರೆ, 6.5 ಬಿಡ್ತಾರೆ, 7,000 ಹೀಗೆ ಬಿಡ್ತಾ ಇದಾರೆ. ನಿಮಗೆ ಹೆಚ್ಚು ಬಿಟ್ಟಾಗ ಅನುಕೂಲ ಜಾಸ್ತಿನೋ ಕಡಿಮೆ ಬಿಟ್ಟಾಗ ಅನುಕೂಲ ಜಾಸ್ತಿ? ಅಂದ್ರೆ ನಮ್ಗೆ ಹೆಚ್ಚು ಬಿಟ್ರೆ ಅನುಕೂಲ ಜಾಸ್ತಿ, ಅದರಿಂದ ನಮ್ಗೆ ಸ್ವಲ್ಪ ಪ್ರಾಫಿಟ್. ಅವ್ರ ಎಫ್ ಸಿ ಆರ್ ಲೆಕ್ಕದಲ್ಲಿ ಪ್ರಾಫಿಟ್ ಹೆಚ್ಚಾಗುತ್ತೆ ಅದರಿಂದ. ಎಫ್ ಸಿ ಆರ್ ಅಂದ್ರೆ ಹಂಗಂದ್ರೆ ಏನು ಸ್ವಲ್ಪ ಹೇಳಿ? ಅಂದ್ರೆ ಎಫ್ ಸಿ ಆರ್ ಅಂದ್ರೆ ಅದು ಫೀಡ್ ಎಷ್ಟು ತಿಂದಿದ್ದಲ್ಲ, ಒಂದು ಕೋಳಿ ಎಷ್ಟು ಫೀಡ್ ತಿಂದಿದ್ದಲ್ಲ, ಅದ್ರ ಮೇಲೆ ನಮ್ಗೆ ಎಫ್ ಸಿ ಆರ್ ಅಂದ್ರೆ ಫುಡ್ ಕನ್ಸಂಪ್ಷನ್ ರೇಟ್. ಹಾ, ಕನ್ಸಂಪ್ಷನ್ ರೇಟ್ ಇರುತ್ತೆ ಅದರಲ್ಲಿ. ಅವ್ರು ಎಫ್ ಸಿ ಆರ್ ಈ ಕೋಳಿ ಎಷ್ಟು ಹೋಗಿದೆ, ಫೀಡ್ ಎಷ್ಟು ಹೋಗಿದೆ ಅಲ್ಲ, ಅದ್ರ ಮೇಲೆ ಅಷ್ಟು ನಾವು ಕೊಡಬೇಕು ಕಂಪ್ನಿಗೆ. ಎಫ್ ಸಿ ಆರ್ ಏನಾದ್ರೂ ಕಡಿಮೆ ಬಂದ್ರೆ ನಮ್ಗೆ ಲಾಭ, ಅದು ಎಫ್ ಸಿ ಆರ್ ಹೆಚ್ಚಾಯ್ತು ಅಂದ್ರೆ ನಮ್ಗೆ ಲಾಭ ಇರಲ್ಲ. ಅಂದ್ರೆ ಆಹಾರ ಕಡಿಮೆ ತಿಂದು ಒಂದ್ ಸ್ವಲ್ಪ ಜಾಸ್ತಿ ತೂಕ ಬರ್ಬೇಕು, ತೂಕ ಜಾಸ್ತಿ ಬರಬೇಕು. ಹಂಗ್ ಮಾಡ್ಬೇಕಂದ್ರೆ ಏನ್ ಮಾಡೋದು? ಇಲ್ಲ ಅಂದ್ರೆ ಅದು ನಾರ್ಮಲ್ ಎಷ್ಟು ಬರುತ್ತೆ ನಮ್ದು 1.8-1.6 ಹೀಗೆ ಬರುತ್ತೆ. ನಮ್ದು ಬ್ಯಾಚ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ 1.8 ಹೀಗೆ ಎಫ್ ಸಿ ಆರ್ ಹೋಗುತ್ತೆ. ನಾರ್ಮಲಿ 1.6-1.65 ಎಫ್ ಸಿ ಆರ್ ಹಿಂಗ್ ಬರುತ್ತೆ. ಆ ಲೆಕ್ಕದಲ್ಲಿ ನಮ್ದು ಕಂಪ್ನಿಯ ಜೊತೆ ಸಂಬಂಧ ಹೇಗಿದೆ ಅದ್ರ ಮೇಲೆ ಮೇನ್ ಡಿಪೆಂಡ್ ಆಗಿರುತ್ತೆ. ಕಂಪ್ನಿ ನಾವು ಹೇಗೆ ಇದೆ ಅಲ್ಲ, ನಾವ್ ಏನಾದ್ರು ಇಲ್ಲಿ ಸೇಲ್ ಮಾಡಿದ್ವಿ, ಫೀಡ್ ಸೇಲ್ ಮಾಡಿದ್ವಿ ಅಂದ್ರೆ ಎಫ್ ಸಿ ಆರ್ ಹೈ ಆಗಿ ಹೋಗ್ತದೆ. ಎಫ್ ಸಿ ಆರ್ ಜಾಸ್ತಿ ಆಗಿ ಹೋದ್ರೆ ಅವರು ಕೊಡೋಕ್ ಮನ್ಸು ಮಾಡಲ್ಲ. ಫೀಡ್ ನ್ಯೂ ಸೇಲ್ ಮಾಡೋದು ಯಾಕೆ ಅಂದ್ರೆ ಅವ್ರು ಕೊಡ್ತಾರ ಅಂದ್ರೆ ಫೀಡ್ಗೆ ನಮ್ ಇನ್ವೆಸ್ಟ್ಮೆಂಟ್ ಇರಲ್ಲ, ಕೋಳಿಗೂ ನಮ್ ಇನ್ವೆಸ್ಟ್ಮೆಂಟ್ ಇರಲ್ಲ. ನಾವೇನಾದ್ರೂ ಇಲ್ಲಿ ಸೇಲ್ ಮಾಡುದು ಹೀಗೇನಾದ್ರೂ ಮಾಡಿದ್ವಿ, ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಎಫ್ ಸಿ ಆರ್ ಜಾಸ್ತಿ ಆಗಿ ಹೋಗುತ್ತೆ. ಹಾಗಾಗಿ ಮತ್ತೆ ಕಂಪನಿ ಜೊತೆ ಸಂಬಂಧ ಅಂತ ಹೇಳಿ ಅಂದ್ರೆ ಅವರು ನಂಬಿಕೆಯನ್ನ ನಾವು ಗಳಿಸ್ಕೋಬೇಕು. ಅಂದ್ರೆ ಕಂಪನಿಯ ಜೊತೆ ನಮ್ದು ಎಫ್ ಸಿ ಆರ್ ಹೇಗಿರುತ್ತೆ, 1.6 ಮೇನ್ ಎಫ್ ಸಿ ಆರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಇದು ನಮ್ಮ ಎಫ್ ಸಿ ಆರ್ ಹೇಗೆ ಕಡಿಮೆ ಹೆಂಗ್ ಬರುತ್ತೆ ಅಲ್ವಾ, ಅಷ್ಟು ಬ್ಯಾಚ್ ನಮ್ಗೆ ಲಾಭ ಆಗಿರುತ್ತೆ ಸರ್. ಇದನ್ನ ವಿಸ್ತರಿಸಿ ಹೇಳಕಾಗತ್ತ? ಇಷ್ಟು ಆಹಾರ ಕೊಡ್ತಾರೆ, ಇಷ್ಟು ಕೋಳಿ ಬಿಟ್ಟಾಗಿ ಇಷ್ಟು ಆಹಾರ ಕೊಡ್ತಾರೆ, ಇಷ್ಟು ಆಹಾರ ಕೊಟ್ಟಾಗ ನಾವು ಪ್ರತಿದಿನ ಹಿಂಗಿಂಗ್ ಕೊಡೋದ್ರಿಂದ ನಮ್ಗೆ 1.5 ತಿಂಗಳಿಗೆ ಇಷ್ಟು ಆಹಾರದ ಖರ್ಚಾಗುತ್ತೆ, ಇಷ್ಟು ತೂಕ ಬರುತ್ತೆ, ಹಿಂಗೆ ಹೇಳಕಾಗುತ್ತ? ನಾವು ಸರ್ ಮರಿ ಬಿಟ್ಟಾಗಿಂದ ಹೇಳುವ, ನಾವು ಒಂದಿನದ ಮರಿ ಹೀಗೆ ರಾತ್ರಿ ನೈಟ್ ಬಂದು ಬಿಡ್ತಾರ ಅವರು. ನಾವು ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ, ಪೇಪರ್ ಹಾಕಿರ್ತೀವಿ, ಆ ಪೇಪರ್ ಮೇಲೆ ಮರಿ ತಂದು ಬಿಟ್ಟಾಗ ಫೀಡ್ ಎಲ್ಲ ಚಲ್ತೀವಿ. ಅಂದ್ರೆ ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ, ಒಂದಿನದ ಮರಿ ಆಗುತ್ತೆ, ಫೀಡ್ ಎಲ್ಲ ಹೀಗೆ ಬಂದು ಅವು ರೂಢಿ ಆಗುತ್ತೆ, ಬಿದ್ದಿದ್ದ ಫೀಡ್ ಎಲ್ಲ ತಿಂತವೆ. ಆಮೇಲೆ ಆ ಫೀಡ್ ಇರುತ್ತೆ, ಆ ಫೀಡ್ ಅಲ್ಲಿ ತಿನ್ನಕ್ ಚಾಲು ಮಾಡ್ತವೆ. ಅಲ್ಲಿ ನೀರಿಗೆ ಏನ್ ಮಾಡ್ತೀವಿ ಅಂದ್ರೆ ಸ್ವೀಟ್ ಹಾಕಿ ಬೆಲ್ಲ ಹಾಕಿರ್ತೀವಿ.

ಅದಕ್ಕೆ ಏನ್ ಮಾಡ್ತೀರಿ, ಸುಣ್ಣ ಮಾಡಿಯೋದು ಅಥವಾ ಬ್ಲೀಚಿಂಗ್ ಹಾಕೋದು, ಏನ್ ಮಾಡೋದಲ್ಲಿ? ನಾವು ಫಸ್ಟ್ ಗೆ ಬ್ಲೀಚಿಂಗ್, ಇದು ಕೋಳಿ ಕೊಟ್ಟ ತಕ್ಷಣ ಒಂದು ಸ್ಪ್ರೇ ಕೊಡ್ತಾರೆ ಕಂಪನಿಯವರು, ಅದನ್ನ ಹೊಡೆದು ಗೊಬ್ಬರವನ್ನ ತೆಗೆದು ಪೂರ್ತಿ ಶೆಡ್ ಹೊಸ ತರನ ಮಾಡ್ತೀವಿ. ಅಂದ್ರೆ ಆ ಜೇಡ್ರ ಬಲ ಎಲ್ಲ ಗುಡಿಸಿ ಸುಣ್ಣವನ್ನ ಹೊಡೆದು, ಆಮೇಲೆ ಸುಣ್ಣ ಎಲ್ಲ ಹೊಡೆದಾದ್ಮೇಲೆ ಕಂಪನಿಯವರು ಬಂದು ಸ್ಪ್ರೇ ಮ್ಯಾನ್ ಹೇಳಿರ್ತಾರೆ, ಅವ್ರು ಬಂದು ಯಾವ್ದು ಮೆಷಿನ್ ಅಲ್ಲಿ ತಗೊಂಡು ಒಂದು ಸುಡ್ತಾರೆ. ಅದು ಇದು ಮೆಷಿನ್ ಇರುತ್ತೆ, ಅದ್ರಲ್ಲಿ ಬಂದು ಅವರೇ ಮಾಡ್ತಾರೆ. ಹಾ, ಕಂಪನಿಯಿಂದಾನೇ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಅದಕ್ಕೇನು ಇದನ್ನ ತಗೊಳ್ಳಲ್ಲ ನಿಮ್ಗೆ? ಇಲ್ಲ, ಅವರು ನಮ್ಮ ಹತ್ರ ಪೆಟ್ರೋಲ್ ಚಾರ್ಜ್ ಹೇಳಿ ಇಷ್ಟೇ ತಗೊಳ್ತಾರೆ, ಮತ್ತೇನು ತಗೊಳ್ಳಲ್ಲ ಅವರು. ಅದು ಆದ ನಂತರ ಕೋಳಿ ಸಾಕಾಣಿಕೆ ಸಂದರ್ಭದಾಗ ಮರಿಯು ಆಗುವಾಗ ಒಂದೇನೋ ರೋಗ ರುಜಿನ ಬರಬಹುದು, ಆಮೇಲೆ ಇನ್ನೊಂದು ಬೇರೆ ರೋಗ ರುಜಿನ ಬರಬಹುದು, ಅದಕ್ಕೇನಾದರೂ ಮುಂಜಾಗ್ರತಾ ಕ್ರಮಕ್ಕಾಗಿ ಔಷಧ ಕೊಡುವಂಗಿಲ್ಲ ಮಾಡ್ತಾರೆ? ನಾವು ಅದಕ್ಕೆ 8 ದಿನಕ್ಕೊಮ್ಮೆ ಒಂದು ಮರಿ ಕೊಟ್ಟಾಗ 8 ದಿನಕ್ಕೆ ಒಂದು ವ್ಯಾಕ್ಸಿನ್ ಇರುತ್ತೆ, ಅದು ಕಣ್ಣಿಗೆ ಬಿಡಬೇಕಾಗುತ್ತೆ, ಅದೊಂದು ಮಾಡ್ತೀವಿ. ಬಿಟ್ರೆ 14 ವ್ಯಾಕ್ಸಿನ್ ಇರುತ್ತೆ ಅದರಲ್ಲಿ, 14 ದಿನಕ್ಕೊಂದು ಅದನ್ನು ಕಣ್ಣಲ್ಲಿ ಡ್ರಾಪ್ ಬಿಡಬೇಕಾಗುತ್ತೆ. ಆಮೇಲೆ 18 ದಿನಕ್ಕೂ ಅದು ನೀರಲ್ಲಿ ಕೊಡುದು, ಆಮೇಲೆ 24 ಅದನ್ನು ನೀರಲ್ಲಿ ಕೊಟ್ಟು, ಅದರಿಂದ ಯಾವುದು ಈ ರೋಗಗಳೆಲ್ಲ ಬಾಧೆ ಇರುವುದಿಲ್ಲ. ಅಂದ್ರೆ ಸ್ವಚ್ಛತೆ ಬಹಳ ಮುಖ್ಯ. ಸ್ವಚ್ಛತೆ ಅಂದ್ರೆ ಸ್ವಚ್ಛತೆ ಮೇಲೆ ಮೇನ್ ಡಿಪೆಂಡ್ ಆಗಿರುತ್ತೆ, ಕೋಳಿ ಕ್ಲೀನ್ ಆಗಿ ಉಳಿಯಬೇಕಾಗತ್ತೆ. ಈಗ ಒಂದು ಬ್ಯಾಚ್ ಇಂದ ಇನ್ನೊಂದು ಬ್ಯಾಚ್ ಗೆ ಮಧ್ಯೆ ಎಷ್ಟು ಅಂತರ ಇರಬೇಕು? ಒಂದು ಬ್ಯಾಚ್ ಇಂದ ಅಂದ್ರೆ ನಮ್ಮ ಶೆಡ್ ನಾವು ಕ್ಲೀನ್ ಮಾಡುವ ಮತ್ತೆ 15 ದಿನ ಗ್ಯಾಪ್ ಆದ್ರೂ ಮಿನಿಮಮ್ ಬೇಕಾಗುತ್ತೆ. ನಾವು 15 ದಿನದ ಒಳಗೆ ಆ ಶೆಡ್ ಅನ್ನ ಕ್ಲೀನ್ ಮಾಡಿ ಅದಕ್ಕೆ ಬೇಕಾಗುವ ಸ್ಪ್ರೇ ಎಲ್ಲ ಹೊಡೆದು ಒಂದು 5 ದಿನ ರೆಸ್ಟ್ ಆದ್ರೂ ಕೊಡಬೇಕಾಗತ್ತೆ, ಹೀಗೆ ಸುಣ್ಣ ಎಲ್ಲ ಬಡದಾದ ತಕ್ಷಣ. ಆಮೇಲೆ ಮರಿ ತಂದು ಬಿಡ್ತಾರೆ. ಮತ್ತೆ ಕೆಲವೊಂದು ಟೈಮ್ ನೊಳಗೆ ಏನಂತಾರೆ, ಸುತ್ತಮುತ್ತ ಇರೋರು ಕೋಳಿ ಸಾಕಾಣಿಕೆಯಿಂದ ವಾಸನೆ ಬರುತ್ತೆ ಹಂಗ ಹಿಂಗ ಅಂತ, ಅಂತದೇನು ಸಮಸ್ಯೆ ಇಲ್ಲ? ವಾಸನೆ ಸ್ವಲ್ಪ ಬರುತ್ತೆ, ಅಂದ್ರೆ ಅದು ಏನಾಗತ್ತೆ, ಈ ಕೋಳಿಗಳೆಲ್ಲ ಏನ್ ಮಾಡ್ತವೆ ಅಂದ್ರೆ ಸ್ವಲ್ಪ ದೊಡ್ಡದಾದ ತಕ್ಷಣ ನೀರು ಆ ಡ್ರಿಂಕರ್ ಅಲ್ಲಿ ನೀರು ಚೆಲ್ತವೆ, ಅದರಿಂದ ಅದು ಗೊಬ್ಬರದಲ್ಲಿ ಬಿದ್ದ ತಕ್ಷಣ ಅದು ವಾಸನೆ ಬರುತ್ತೆ. ಅದು ಬೀಳದಾಗಿದ್ರೆ ಅಷ್ಟೇನು ಸ್ಮೆಲ್ ಇರಲ್ಲ, ನೀರೆಲ್ಲ ಚೆಲ್ ತಕ್ಷಣ ಅದು ಸ್ಮೆಲ್ ಬರುತ್ತೆ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ, ಅದು ಈ ಡ್ರಿಂಕರ್ ಸಿಸ್ಟಮ್ ಅಲ್ಲಿ ಅದು ಕೋಳಿ ಹೀಗೆ ಅಲ್ಲಾಡ್ತವೆ, ಅದು ಡ್ರಿಂಕರ್ ಅಲ್ಲಾಡ ತಕ್ಷಣ ನೀರು ಚೆಲ್ತವೆ. ಈಗ ಹೊಸ ಸಿಸ್ಟಮ್ ಬಂದಿದೆ ಸ್ಪಿಂಕ್ಲರ್ ಸಿಸ್ಟಮ್, ಅದು ಚುಚ್ಚು ಕುಡಿತದೆ, ಅದರಿಂದ ಇದು ಅದು ನೀರು ಚೆಲ್ಲಲ್ಲ, ಅದು ಚುಚ್ಚು ಕುಡಿತವೆ, ಅದರಿಂದ ಈಗ ಚುಚ್ಚು ಕುಡಿಯೋದು ಆ ಪದ್ಧತಿ ಮಾಡ್ತಾ ಇದಾರೆ ಈಗ? ಇಲ್ಲ, ನಮ್ದು ಇದೆ ಡ್ರಿಂಕರ್ ಸಿಸ್ಟಮ್ ಇದೆ ಸರ್, ಈಗ ಮುಂದಿನ ಇದ್ರಲ್ಲಿ ನೋಡ್ಬೇಕು ಅದು ಮಾಡಬೇಕು. ಅದು ನೀವು ಅಳವಡಿಸ್ಬೇಕಾ? ಹಾ, ನಾವೇ ಅಳವಡಿಸ್ತೀವಿ, ನಮ್ದು ಶೆಡ್ಡಿಗೆಲ್ಲ ನಮ್ದು ಇನ್ವೆಸ್ಟ್ಮೆಂಟ್ ಆಗತ್ತೆ ಸರ್. ಮತ್ತೆ ರಾತ್ರಿ ಇಷ್ಟು ಬೆಳಕ್ ಇರಬೇಕು, ಇಷ್ಟು ಕತ್ಲ ಇರಬೇಕು, ಹಂಗಿರುತ್ತ? ಹಾ, ನಾವು ಅಂದ್ರೆ ಕರೆಂಟ್ ಹೋದ್ರು ಅದಕ್ಕೆ UPS ಮಾಡ್ಕೊಂಡಿದ್ವಿ, ಒಂದು ಸೋಲಾರ್ ಪ್ಲೇಟ್ ಹಾಕೊಂಡು UPS ಸಿಸ್ಟಮ್ ಮಾಡ್ಕೊಂಡು ಹೋಗಿದ್ದು, ಕರೆಂಟ್ ಹೋದ ತಕ್ಷಣ ಇದು ಸೋಲಾರ್ ಉಳಿಯುತ್ತೆ ಸರ್. ಒಟ್ಟು ನಿಮಗೆ ಒಂದು ಕೋಳಿ ಮನೆಯನ್ನ ತಯಾರು ಮಾಡಬೇಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ಕೋಬೇಕು ಅಂದಾಗ ಎಷ್ಟು ಖರ್ಚೆಲ್ಲ ಬಂತು? ನಾವು ಇದು 8,200 square feet ಶೆಡ್ ಮಾಡಲಿಕ್ಕೆ ಸುಮಾರು 7-8 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಈಗ ಸುಮಾರು 1.5 lakh rupees ನಮ್ದು ಸಾಲ ಇದೆ, 1.5 ವರ್ಷ ಆಯ್ತು ಮಾಡ್ಲಿಕ್ಕೆ, ಮುಗಿಸಿದಿರಿಲ್ಲ? ಹಾ, ಅಷ್ಟು ಮುಗಿಸಿವಿ, 1.5 lakh rupees ಸಾಲ ಇದೆ. ಇದು ಒಂದು ಬೇರೆ ಆದಾಯದ ಮೂಲಗಳು ಯಾವ್ಯಾವ ನಿಮಗೆ ಅಂದ್ರೆ ಸರ್? ಅಂದ್ರೆ ಹೊಲದಿಂದ, ತೋಟದಿಂದ, ದನ ಕರುಗಳಿಂದ, ಇಂತ ಏನಾದ್ರು ಆದಾಯದ ಮೂಲ ಇದಾವ? ಇಲ್ಲ, ನಮ್ದು ಆದಾಯ ಮೂಲ ಅಂದ್ರೆ ಈಗ ಒಂದು 4 ವರ್ಷ ಆಯ್ತು ನಾವು ಸದ್ಯ ತೋಟ ಹಾಕಿದೀವಿ, ಇನ್ನೊಂದು 2 ವರ್ಷದಲ್ಲಿ ಬರುವ ನಿರೀಕ್ಷೆ ಇದೆ. ಈ ಅಡಿಕೆ ಸಸಿಯನ್ನು ನೆಟ್ಟಿದ್ದೇವೆ, ಒಂದು 200-300 ಸಸಿಯನ್ನು ನೆಟ್ಟಿದ್ದೇವೆ. ನಿಮ್ಗೆ ಕೋಳಿ ಸಾಕಾಣಿಕೆಗೆ ಇಂತ ಒಂದು ಕಂಪನಿ ನಿಮ್ಮ ಜೊತೆ ಸಹಕಾರ ಮಾಡುತ್ತೆ, ಅವ್ರ ಜೋಡಿ ಮಾತಾಡಿದ ನಂತರ ಪ್ರಾರಂಭ ಮಾಡಿದ್ದು ಅಥವಾ ನಾವು ಮಾಡಿಬಿಡೋಣ ಅಂತೇಳಿ ಮಾಡಿದ್ದು? ಇಲ್ಲ ಇಲ್ಲ, ನಾವು ಅಂದ್ರೆ ನನಗೆ ಏನಾಗಿತ್ತು ಅಂದ್ರೆ, ನಾ ಇದು ಈ ಸಣ್ಣ ಶೆಡ್ ಅನ್ನ ಮಾಡಿಬಿಟ್ಟಿದ್ದೆ ಅಂದ್ರೆ, ನನಗೆ ಬೇರೆ ಏನಾದ್ರೂ ಮಾಡ್ಲೇಬೇಕು ಇದ್ರಲ್ಲಂತ ಒಂದು ಇದಿತ್ತು ಮನ್ಸಲ್ಲಿ ಇತ್ತು ಏನಾದ್ರು. ಆಮೇಲೆ ನಾನು ಹುಬ್ಬಳ್ಳಿಯಲ್ಲಿ ಅಂದ್ರೆ ಯಾರೋ ಇಲ್ಲ ನಮ್ಮ ಪರಿಚಯದವ್ರು ಹೇಳಿದ್ರು ಈಗ ಕಂಪ್ನಿಯಿಂದ ಕೊಡ್ತಾರೆ. ಆಮೇಲೆ ಹುಬ್ಬಳ್ಳಿಯ ಆಫೀಸಿಗೆ ಹೋಗಿ ಆಯ್ತು ಕೊಡುವ ಅಂತ ಅವರು ಇಲ್ಲಿ ಪ್ಲೇಸ್ ಅನ್ನು ನೋಡ್ಲಿಕ್ಕೆ ಬಂದ್ರು. ಆಯ್ತು ಕೊಡುವ, ನೀವು ಶೆಡ್ ಕಟ್ಟಿ ನಾವು ಅಗ್ರಿಮೆಂಟ್ ಮೇಲೆ ನಿಮ್ಗೆ ಮರಿ ಕೊಡ್ತೀವಿ ಅಂದ ತಕ್ಷಣ ನಾವು ಶೆಡ್ ಅನ್ನು ಚಾಲು ಮಾಡಿದ್ವಿ. ನಾವು ಆ ಶೆಡ್ ಹಿಂಗೆ ಇರಬೇಕು, ವೈಜ್ಞಾನಿಕವಾಗಿ ಈ ಕಡೆನ ಬಾಗಿಲ ಇರಬೇಕು, ಇಷ್ಟು ಕಿಡಿಕೆ ಇರಬೇಕು, ಇಷ್ಟು ಗಾಳಿ ಆಡಬೇಕು, ಇಷ್ಟು ಬೆಳಕು ಬಿಸಿಲು ಬರಬೇಕು, ಹಂಗಿರುತ್ತ? ಹಾ, ಇರುತ್ತೆ. ಅಂದ್ರೆ ಅದು ಪೂರ್ವ ಪಶ್ಚಿಮ ದಿಕ್ಕಿನಲ್ಲೇ ಶೆಡ್ ಇರಬೇಕು, ಸೈಡು 7 feet ಹೈಟ್ ಇರಬೇಕು, ಮಿಡ್ಲು ಒಂದು 12 feet ಹೈಟ್ ಇರಬೇಕು. ನಮ್ದು 7, ಸೈಡ್ ಒಂದು 6 feet ಹೈಟ್ ಇದೆ, ಮಿಡ್ಲ್ ಒಂದು 8 feet ಹೈಟ್ ಇದೆ. ಅಂದ್ರೆ ನಮ್ದು ಇಲ್ಲಿ ಗಾಳಿ ಜಾಸ್ತಿ ಆಗಿರುತ್ತೆ, ಗಾಳಿಗೆ ಏನಾದ್ರೂ ನಮ್ಮ ಸಮಸ್ಯೆ ಆಗಬಾರ್ದು ಹೇಳಿ ನಾವು ಆ ಇದರಲ್ಲಿ ಕಟ್ಟಿದ್ದೀವಿ. ಮತ್ತೆ ಯಲ್ಲಾಪುರ ಅಂದ ತಕ್ಷಣ ಮಳೆ ಹೆಚ್ಚಾಗುವಂತ ಪ್ರದೇಶ, ಹಾಗಾಗಿ ಇಲ್ಲಿ ಏನು ಒಂದು ಕಾಳಜಿ ವಹಿಸಬೇಕು? ನಾವು ಅಂದ್ರೆ ನಮ್ದು ಗೆದ್ದೆಲ್ಲೇ ಮಾಡಿದೀವಿ, ಸ್ವಲ್ಪ ನೀರಿನ ಸಮಸ್ಯೆ ಆಗತ್ತೆ, ಅಂದ್ರೆ ನಾವು ಸ್ವಲ್ಪ ನೆಲವನ್ನ ಹೈಟ್ ಮಾಡಿ ಕಟ್ಟಿದ್ದೀವಿ ಶೆಡ್ ಅನ್ನು. ಮಳೆ ಬಂದಾಗ ರಭಸ ಒಳಗಿನ ನೀರು ನುಗ್ಗುದು ಅಂದ್ರೆ ಮಳೆಯ ಒಂದು ಹನಿಗಳು ಒಳಗಡೆ ಬರುವುದು ಹಂಗೇನಾಗಲ್ಲ? ಇಲ್ಲ ಇಲ್ಲ, ನಮ್ದು ಹಾಗೇನಾಗಲ್ಲ ಸರ್. ಹಂಗೇನು ತಟ್ಟು ಹಾಕೋದು ಹಂಗೇನು ಮಾಡ್ತೀರಾ? ಏನಿಲ್ಲ, ಸೈಡಿಗೆ ಕಿಡಿಕಿಗೆ ಮಳೆ ಹನಿ ಬೀಳಬಾರ್ದು ಅದ್ರದ್ದು ತಂಪು. ನಾವು ಮಳೆಗಾಲದಲ್ಲಿ ಏನ್ ಮಾಡ್ತೀವಿ, ಒಂದೂವರೆ ಎರಡು ಫೀಟ್ ಅನ್ನ ಹೈಟ್ ಕಟ್ಟಿರ್ತೀವಿ, ಸೈಡ್ ತಾಡ್ಪತ್ರೆ ಇರುತ್ತೆ ಜಾಳಿಗೆ ಒಂದು, ಅಲ್ಲಿ ಕಟ್ಟಿರ್ತೀವಿ. ಮತ್ತೆ ಇದಕ್ಕೆ ಎಷ್ಟು ಲೇಬರ್ ಖರ್ಚಾಗುತ್ತೆ ನಮಗೆ ಬೇಕಾಗ ಅಂದ್ರೆ? ನಾವೇ ನಮ್ಮ ಮನೆಯಿಂದಾನೇ ಮಾಡ್ತೀವಿ, ಬಾಕಿ ಲೇಬರ್ ಏನ್ ತಗೊಳ್ಳಲ್ಲ ನಾವು. ಹೀಗೆ ಬಾಕಿ ಗೊಬ್ಬರ ಎಲ್ಲ ಹೀಗೆ ರಾಶಿ ಮಾಡ್ಬೇಕಾದ್ರೆ ಅಷ್ಟೇ ತಗೋತೀವಿ, ಬಾಕಿ ಲೇಬರ್ ಏನ್ ತಗೊಳ್ಳಲ್ಲ, ಮೇಂಟೆನೆನ್ಸ್ ಗೆ ಏನ್ ತಗೊಳ್ಳಲ್ಲ. ಅಂದ್ರೆ ಕಂಪ್ನಿಯವ್ರದ್ದು ಏನ ಬೇಕಾಗಿರೋದಿಲ್ಲ, ಅವ್ರು ಬಂದು ಫೀಡ್ ಚೀಲ ಅವರೇ ಇಳಿಸೋಗ್ತಾರೆ, ಮರಿ ಬಂದು ಇಳಿಸ್ಕೊಡ್ತಾರೆ, ಹಾಗೇನ್ ಲೇಬರ್. ಇಂತ ವಾತಾವರಣ ಕೋಳಿ ಸಾಕಾಣಿಕೆಗೆ ಸೂಕ್ತ ಅಂತ ಹೇಳಿ ನಿಮ್ಗೆ ಅನ್ಸಿದ್ಯಾ? ಹಾ, ಇದೇ ವಾತಾವರಣದಲ್ಲಿ ಚೆನ್ನಾಗಿ ಬರುತ್ತೆ, ಇದೇ ವಾತಾವರಣ ಬೆಸ್ಟ್. ಅಂದ್ರೆ ಫಸ್ಟ್ ಗೆ ಒಂದ್ 8 ದಿನ ಹೀಟ್ ಇದ್ರೆ ಆಮೇಲೆ ಇದೇ ಕ್ಲೈಮೇಟಿಗೆ ಸೆಟ್ ಆಗ್ತವೆ. ಅಂದ್ರೆ ಮಳೆಗಾಲದಲ್ಲೇ ಚೆನ್ನಾಗಿ ಬರುತ್ತೆ ಬ್ಯಾಚು, ಅಂದ್ರೆ ಕೋಲ್ಡ್ ಇರುತ್ತಲ್ವ ಸರ್, ಬಿಸಿಲುಗಾಲದಲ್ಲಿ ಬಿಸಿ ಹೆಚ್ಚಾದಾಗ ಅದ್ರ ಟೆಂಪರೇಚರೇ ಜಾಸ್ತಿ ಇರುತ್ತೆ ಕೋಳಿ ಟೆಂಪರೇಚರು, ಮತ್ತೆ ಈ ಬಿಸಿಲಿನಕ್ಕೆ ಚೆನ್ನಾಗಿ ಬರಲ್ಲ, ಈ ಮಳೆಗಾಲದಲ್ಲೇ ಅಡ್ಡಿಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೇಸಿಗೆಯೊಳಗೆ ಏನಾದ್ರೂ ಹೆಚ್ಚಿನ ಕಾಳಜಿ ಬೇಕಾಗುತ್ತೆ? ಬೇಸಿಗೆಯಲ್ಲಿ ನಾವೇನ್ ಮಾಡ್ತೀವಿ, ಬಿಸಿಲಿನ ತಾಪಕ್ಕೆ ಮೇಲೆ ಈ ನಮ್ದು ಅಡಿಕೆ ಮರದ ಇದು ಸೋಗೆ ಇದಿರುತ್ತಲ್ಲ, ಅದನ್ನ ಶೆಡ್ಡಿನ ಮೇಲೆ ಹಾಕಿ ಪಿಂಕ್ಲರ್ಸ್ ಅಲ್ಲಿಂದ ನೀರು ಬಿಡ್ತೇವೆ ಸರ್, ಅದರಿಂದ ಕೋಲ್ಡ್ ಆಗಿರುತ್ತೆ ಒಳಗೆಲ್ಲ, ಕೋಲ್ಡ್ ವಾತಾವರಣ ಬೇಕಾಗುತ್ತೆ. ಗಾಳಿ ಪೂರ್ತಿ ಆಡ್ಬೇಕು. ಹಾ, ಗಾಳಿ ಪೂರ್ತಿ ಸೈಡ್ ಇಂದ ಜಾಳಿಗೆಯಿಂದ ಎಲ್ಲ ತಾಡ್ಪತ್ರೆ ಇಳಿಸಿ ಒಳಗೆಲ್ಲ ಕೋಲ್ಡ್ ಇರುತ್ತೆ. ನಾವು ಮಳೆಗಾಲದೊಳಗ ಸಣ್ಣದಿದ್ದಾಗ 8 ದಿನದ ಮರಿಗೆ ಹೀಟ್ ಮಾಡ್ತೀವಲ್ಲ, ಬೇಸಿಗೆ ಒಳಗ ಅದ್ರ ಅವಶ್ಯಕತೆ ಇಲ್ಲ? ಇಲ್ಲ ಇಲ್ಲ, ಬೇಕ್ ಸರ್, ಯಾವುದೇ ಇದ್ರಲ್ಲಾದ್ರೂ ಅದಕ್ಕೆ ಹೀಟ್ ಬೇಕೇ ಬೇಕು. ಅಂದ್ರೆ ಅದು ಸಣ್ಣದ ಮರಿ ಇದ್ದಾಗ ಅದು ಫುಲ್ ಇದ್ರಲ್ಲಿ ಹೀಟೇ ಬೇಕಾಗಿರುತ್ತೆ, ಅದಕ್ಕೆ ಸೈಡ್ ಎಲ್ಲ ತಾಡ್ಪತ್ರೆ ಕಟ್ಟಿ ಒಂದ್ ಚೌಕ್ ಇದ್ರಲ್ಲಿ ಮಾಡಿ. ಎಷ್ಟು ಓದಿದಿರಿ? ನಾವು 9ಕ್ಕೆ ಬಿಟ್ಟಿದ್ವಿ, ಅಂದ್ರೆ ನಮ್ಗೆ ಏನಾದ್ರೂ ಮಾಡ್ಲೇಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಅಂದ್ರೆ ಈ ಕೋಳಿ ಸಾಕಾಣಿಕೆಯಲ್ಲಿ ತೊಡ್ಕೊಂಡಿದ್ದೇವೆ. ಕೋಳಿ ಸಾಕಾಣಿಕೆ ಅದರ ಜೊತೆಗೆ ಬೇರೆ ಬೇರೆ ಏನಾದ್ರು ಈಗ ಮುಂದೆ ಇನ್ನೊಂದನ್ನ 3-4 ವರ್ಷ ಬಿಟ್ಟರೆ ತೋಟದಿಂದ ಬರುತ್ತೆ? ಹಾ, ತೋಟದಿಂದ ಬರುತ್ತೆ. ಅಂದ್ರೆ ನಮ್ದು ಈ ಸದ್ಯ ಹಾಕಿದ ತಕ್ಷಣ ಈ ತೋಟ ಇದೆ, ಅದರಿಂದ ಇನ್ನೊಂದು 2-3 ವರ್ಷ ಹೋದ್ರೆ ಅದರಿಂದ ಬರುತ್ತೆ ತೋಟ ಹಾಕಿದೆ. ಮಧ್ಯೆ ತರಕಾರಿ ಬೆಳೆಯುದು ಹಂಗೇನು ಮಾಡಲ್ಲ? ಇಲ್ಲ, ತರಕಾರಿ ಏನು ಬೆಳೆಲ್ಲ, ಬಿಟ್ಟರೆ ನಮ್ದೊಂದು 4-1 ದನ ಇದೆ ಹೀಗೆ ಕಂಟ್ರಿ ದನ ಇದೆ, ಅದರಿಂದ ಗೊಬ್ಬರ ಏನಾದ್ರು ಹೀಗೆ ಬರುತ್ತೆ, ಅದರಿಂದ ನಮ್ಗೆ ಮನೆಗೆ ಉಪಯೋಗಿಸ್ಟು ಹಾಲು ಅದರಿಂದ ಸಿಗತ್ತೆ. ಜೇನು ಸಾಕಾಣಿಕೆ ಅಂತ? ಇಲ್ಲ, ಜೇನು ಸಾಕಾಣಿಕೆ ಏನು ಮಾಡಿಲ್ಲ ಸರ್, ಅದ್ರ ಮಾಡುವಂತ ಇಂಟ್ರೆಸ್ಟ್ ಇದೆ ಅದರಲ್ಲಿ, ನೋಡ್ಬೇಕು ನಾವು. ಯಾಕಂದ್ರೆ ಅದರಲ್ಲಿ ನಿಮ್ಗೆ ಮತ್ತೆ ಜಾಸ್ತಿ ತೊಡಗಿಸ್ಕೋಬೇಕಾಗಿಲ್ಲ, ಹಾಗಾಗಿ ನಿಮ್ಮ ಶ್ರಮ ಏನು ಜಾಸ್ತಿ ಬಯಸಲ್ಲ. ಅದು ಒಂದು 20-30 ಪೆಟ್ಟಿಗೆ ಅಷ್ಟಾದ್ರೂ ನಿಮ್ಮ ತೋಟದೊಳಗೆ ಇಟ್ಟಿ ಅಂದ್ರೆ ಅದರಿಂದ ಸ್ವಲ್ಪ ಜೇನು ಸಿಗುತ್ತೆ ನಿಮ್ಗೆ. ಅದು ಕ್ವಿಂಟಲ್ ಗಟ್ಟಲೆ ಜೇನು ಸಿಕ್ಕರು ಒಂದು ಅದು ಒಂದು ಲಾಭನಾ ನಿಮ್ಗೆ? ಹೌದು ಸರ್, ಅದು ನೋಡಿದೆ ಈ ಸತಿ ಮಾಡಬೇಕು ಅಂತ ಇದೆ, ಒಂದು 4 ಪೆಟ್ಟಿಗೆ ಸ್ಟಾರ್ಟಿಂಗ್ ಮಾಡಿ ನೋಡಿ ಆಮೇಲೆ ಮುಂದೆ ಯೋಚನೆ ಮಾಡಿ. ನಿಮ್ಮೂರಲ್ಲಿ ನಿರುದ್ಯೋಗಿ ಯುವಕರು ಜಾಸ್ತಿ ಇದ್ದಾರೆ? ಹೌದು, ನಿರುದ್ಯೋಗಿ ಯುವಕರು ಅಂದ್ರೆ ಈಗ ಒಂದು 2nd PU ಡಿಗ್ರಿ ಮಾಡಿ ಹೀಗೆ ಮನೆಯಲ್ಲೇ ಉಳಿದಿರೋ ಯುವಕರು ಜಾಸ್ತಿ ಇದ್ದಾರೆ. ಅಂದ್ರೆ ನನಗೆ ಶಾಲೆಯಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲದ ಕಾರಣ ಬಾಕಿ ಇದೆ ಏನಾದ್ರೂ ನನಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಹಂಗೇಳಿ ಇದರಲ್ಲಿ ತೊಡ್ಕೊಂಡಿದೆ. ಯುವಕರೆಲ್ಲ ಹೇಗಂತಾರೆ, ಅವ್ರ ಮನೋಸ್ಥಿತಿ ಹೇಗಿದೆ ಈಗ? ಹಾ, ಮನೋಸ್ಥಿತಿ ಅಡ್ಡಿಲ್ಲ, ಇವನು ಸಣ್ಣ ಏಜ್ ಅಲ್ಲೇ ಇಷ್ಟು ಮಾಡಿದಾನೆ ಅಡ್ಡಿಲ್ಲ ಹೀಗೆ ಹೇಳ್ತಾರೆ. ಹಾ, ಹೇಳ್ತಾರೆ. ಅಂದ್ರೆ ನನಗೆ ಈ ವರ್ಷದಲ್ಲಿ ಈ ಇದರಲ್ಲಿ ತಾಲೂಕು ಇದರಲ್ಲಿ ಒಂದು ಕೋಳಿ ಸಾಕಾಣಿಕೆ ಇದರಲ್ಲಿ ಒಂದು ಪ್ರಶಸ್ತಿ, ತಾಲೂಕು ಲೆವೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಈ ರೀತಿ ಒಂದು ಪ್ರಶಸ್ತಿ ಸಿಕ್ಕಾಗ ಖುಷಿ ಆಗುತ್ತೆ? ಖುಷಿ ಆಗುತ್ತೆ ಸರ್, ಅಂದ್ರೆ ನಾವು ಇಷ್ಟು ಮಾಡಿದ್ದೇವಲ್ಲ ಒಂದು ಹೆಮ್ಮೆ ಆಗುತ್ತೆ. ಹೌದು, ಹಾಗಾಗಿ ಅಪ್ಪ ಅಮ್ಮ ನಿಮ್ ಸಹಕರಿಸ್ತಾ ಇದಾರೆ? ಹಾ, ಅಪ್ಪ ಅಮ್ಮ ಮನೆಯಲ್ಲೆಲ್ಲ ಸಹಕಾರ ಕೊಡ್ತಿದ್ದಾರೆ. ಮತ್ತೆ ದುಡಿ ಮಕ್ಕಳು ಕಂಡ್ರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಹೌದು ಸರ್, ಒಳ್ಳೇದು, ಇಷ್ಟೆಲ್ಲ ಮಾಹಿತಿ ನೆನೆಸ್ಕೊಂಡ್ರಿ, ಧನ್ಯವಾದ. ಹೇಮಂತ್ ನಮಸ್ತೆ. ಥ್ಯಾಂಕ್ ಯು, ನಮಸ್ತೆ. ಯಲ್ಲಾಪುರದ ಹಾಳಬೈಲ ಗ್ರಾಮದ ಹೇಮಂತ್ ದಿಲೀಪ್ ಮರಾಠಿಯವರೊಂದಿಗೆ ಕೋಳಿ ಸಾಕಾಣಿಕೆ ವಿಷಯವಾಗಿ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें.

ತಯಾರಾಗಿದೆ. ಅದೇ ರೀತಿಯಾಗಿ ನಮ್ಮ ಆಡ್ ತಯಾರಿಕೆಗೆ ಏನಪ್ಪ ಅಂತಂದ್ರೆ ಒಂದು 4-5 ತಯಾರಾಗಿದೆ. ಇನ್ನು ವ್ಯಾಲ್ಯೂಡ್ಸ್ ಅಂತ ಹೇಳಿದ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂತ ಹೇಳಿದ್ನಲ್ಲ, ಅದರಲ್ಲೂ ಸುಮಾರು ಏನಪ್ಪ ಅಂದ್ರೆ 4-5 ಗುಂಪುಗಳು ಏನಪ್ಪಾ ಅಂದ್ರೆ ಸ್ಥಾಪನೆಯಾಗಿ ವಿಶೇಷವಾಗಿ ಬಕಾವು ಅಂತ ಹೇಳ್ತಾರೆ ಬಾಳೆ ಹುಡಿ ಬಗ್ಗೆ ಬಹಳಷ್ಟು ಮಾಡ್ತಾ ಇದಾರೆ. ಇನ್ನು ಮುಂದೋಗಿ ಹಲ್ಸೆ ಚಿಪ್ಸ್ ಅನ್ನು ಸಹ ಏನಪ್ಪಾ ಅಂತಂದ್ರೆ ನಾವು ಇನ್ನೂ ಸರಿಯಾದ ರೀತಿಯಲ್ಲಿ ನಾವು ಪ್ಯಾಕಿಂಗ್ ಮಾಡ್ತಕ್ಕಂಥ ಒಂದು ವಿಷಯ ಮಾಡ್ತೀವಿಲ್ಲ, ಕಾಮನ್ ಆಗಿ ಸುಮ್ಮನೆ ಪ್ಲಾಸ್ಟಿಕ್ ಆಯಿಲ್ ಮಾಡ್ತಾರೆ. ಇನ್ನೊಂದು ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂತ ಒಂದು ಹೊಸದೊಂದು ತಂತ್ರಜ್ಞಾನ ಇದೆ. ಅದರ ನಂತರ ನೈಟ್ರೋಜನ್ ಕ್ರಷಿಂಗ್ ಅಂತ ಹೇಳ್ತೇನೆ, ಅವೆಲ್ಲ ಲೇಸು ಅಥವಾ ಕುಕ್ಕರಿ ಅಂತ ಇರ್ತೇವಲ್ಲ, ಅಂದ್ರೆ ಭಾಳ ದಿವಸವರೆಗೂ ಆ ಪ್ರಾಡಕ್ಟ್ ಕೆಡದಂಗಿರ್ಬೋದು ಮತ್ತು ನಾವು ಲಾಂಗ್ ಡಿಸ್ಟೆನ್ಸ್ ಏನಪ್ಪ ಅಂತಂದಪ್ಪ ಅಂದ್ರೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈ ತರನಾಗಿ ಏನಪ್ಪ ಅಂದ್ರೆ ನಾವು ಈ 3 ಆಕ್ಟಿವಿಟಿ, ಈ 3 ಕಾರ್ಯಚಟುವಿಕೆಗಳನ್ನು ಈ ಒಂದು RSK ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇನ್ನೂ ಬೇಕಪ್ಪ ಅಂತಂದ್ರೆ ಈಗ ಸದ್ಯದಲ್ಲಿ ಆ 3 ವಿಜ್ಞಾನಿಗಳು ನಮ್ಮಲ್ಲಿ ಒಂದು RSK ಅನ್ನು ನಡೆಸ್ತಾ ಇದ್ದಾರೆ. ಒಂದು ಡಾಕ್ಟರ್ ರಂಗನಾಥ್ ಅಂತಂದೇಳಿ, ಅವರು ಹೈನುಗಾರಿಕೆ ತಜ್ಞರು ಅಥವಾ ವೆಟರ್ನರಿ ಸೈನ್ಸ್. ತದನಂತರ ಈಗ ಹೊಸದಾಗಿ ಒಬ್ಬರು ಮಹಿನಾ MS ಅಂತೇಳಿ ಇವತ್ತು ಬಂದು ಜಾಯ್ನ್ ಆಗಿದ್ದಾರೆ, ಅವರು ಏನಪ್ಪ ತೋಟಗಾರಿಕೆ ಬಗ್ಗೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ವ್ಯಾಲ್ಯೂಡೇಷನ್ ಮತ್ತು ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಡಾಕ್ಟರ್ ರವಿ ವೈ ಅಂತಿದ್ರೆ, ಅದನ್ನು ಅವ್ರು ನೋಡ್ತಾ ಇದ್ದಾರೆ. ನಾವೊಂದು ಒಂದು ಸುಸಜ್ಜಿತವಾದ ಒಂದು ನಾವೇನಪ್ಪ ಅಂದ್ರೆ ಈ ಸಸ್ಯ ಅಭಿವೃದ್ಧಿ ಮಾಡತಕ್ಕಂಥ ಒಂದು ಪಾಲಿಯೋಸನ್ನು ಸಹ ಏನಪ್ಪ ಅಂತಂದ್ರೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಜೊತೆಗೆ ಬೇರೆ ಬೇರೆ ತಳಿಗಳನ್ನು, ಶಿರೋಯಿ ಅಂತ ಒಂದು ಆಡು ಬರ್ತದೆ, ಚೆನ್ನಾಗಿ ಬರುತ್ತೆ, ಅದನ್ನು ಅದೇ ರೀತಿ ಉಸ್ಮಾನಾಬಾದಿ ಅಂತ ಬರ್ತೀವಿ. ಇವೆಲ್ಲ ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಬಿಜಾಪುರ ಸೈಡ್ ಇರ್ತಕ್ಕಂಥವು ಲೋಕಲ್. ಆದ್ರೆ ಈ ವಾತಾವರಣಕ್ಕೆ ಉಸ್ಮಾನಾಬಾದಿ ಅಂತ ಅದನ್ನು ಚೆನ್ನಾಗಿ ಬರ್ತಾ ಇದೆ, ಅದರದ್ದು ಮಾಂಸ ಬಹಳಷ್ಟು ಪ್ರಿಫರ್ ಅಂದ್ರೆ ಇಷ್ಟಪಡ್ತಾರೆ. ಹಾಗಾಗಿ ಆ ಒಂದು ಮರಿಗಳನ್ನು ನಾವು ಬಿಜಾಪುರ ಕಡೆಯಿಂದ ತಂದಿಲ್ಲ ಏನಪ್ಪ ಅಂತ ರೈತರಿಗೆ ಕೊಡ್ತಾ ಇದ್ದೇವೆ. ಈಗ ಈ ಗುಂಪುಗಳು ಏನು ನಾವು ತಗೊಂಡಿದ್ದಲ್ಲ ಅವು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವ್ರನ್ನ ಬಿಟ್ಟು ಮತ್ತೆ ಏನಪ್ಪ ಅಂತಂದ್ರೆ ಈ ವರ್ಷಕ್ಕೆ ಮತ್ತೆ ಬೇರೆ ಬೇರೆ ಗುಂಪುಗಳನ್ನು ನಾವು ಆಯ್ಕೆ ಮಾಡತಕ್ಕಂಥ ಒಂದು ಯೋಜನೆ ಹಾಕೊಂಡೇವಿ. ಇದ್ರ ಬಗ್ಗೆ ಏನು ಹೆಚ್ಚು ಮಾಹಿತಿ ಬೇಕಂದ್ರೆ ತಾವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಫೋನ್ ನಂಬರು 9448495345. ಡಾಕ್ಟರ್ ಅರವಿಂದ್ ಹೆಗ್ಡೆ ಅಂತಂದು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು, ಉತ್ತರ ಕನ್ನಡ ಶಿರಸಿ. ನೀವು ದಯಮಾಡಿ ಯಾವಾಗ ಬೇಕಾದರೂ ನನ್ನನ್ನು ಸಂಪರ್ಕ ಮಾಡಬಹುದು. ಥ್ಯಾಂಕ್ ಯು. ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಒಂದಾದ ಆರ್ಯ ಯೋಜನೆ ಕುರಿತು ಡಾಕ್ಟರ್ ಆರ್ಬಿ ನಿಗಳೂರ್ ಅವರಿಂದ ಮಾಹಿತಿ ಕೇಳಿದಿರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಜಾನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 2 ವಾರಕ್ಕೆ 3 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ MA ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ನಾಗಪ್ಪ ಕುಶಾಲಿ ಗೌಡ ಹಾಗೂ ಬಳಗದವರಿಂದ ಗುಮಟೆ ಪಾಂಗ್. ದೇವಸ್ಥಾನದ ಮುಂದೆ ಸುಗ್ಗಿಯಲ್ಲಿ ಆಡುವ ಹಾಡು. ತಂದನೋ ತಾನ ತಂದನ ತಂದೆ ನಾನನ್ನು, ತಂದನೋ ತಾನ ತಂದನ ನೇಡೋ ತಾನ. ದುಗಿಯೋ ಮರಣ ಸುತ್ತೆ ಮಾಲುಗಿಯೋ ದಾರಿಂದ ಸೂತೆ ಹಾರ ಗಿಡಿಯೋ ತಾನ. ದಾರಿಂದ ಸೂತೆ ಹಾರ ಗಿಳಿಯೋ ರಾಣಾದ ಗಿಳಿಯೋ ಪಾದ ಸೂತೆ ಮಾರಾಜೆಯೋ ತಾರಾ. ಮಾಗಾರ ಸೂತೆ ಪರಾಜಯೋದ್ಯಾವರೆ ಅಂದಲ ಸೂತೆ ಹರಿಗೊಳೋತ ಸೂತೆ ಹರಿಗೊಳೋದ್ಯಾವರೆ ತುಳಸಿ ಸುತ್ಯಲ್ಲ ಗುರು ಗಳೋತಾರ ತುಳಸಿ ಸುತ್ಯಲ್ಲ ಗುರು ಗಳೋದ್ಯಾವರೆ ಅಂದಲ ಸೂತೆ ಹರಿಗೊಳೋತಾನ ರಾಜಂಗಳದಲ್ಲಿ ತೊಳು ಸಮಯೂರ್ ಮನೆಯಲ್ಲೇ ಎಣ್ಣೆ ದಿಕ್ಷಂದೆ ಸನಿ ವರ್ವೋತಾನ ಶನಿವರ ಇವರ ಮನೆಯಲ್ಲೇ ಐದರ ಸಿಗೊಂದೆ ಪುನವರ ಓತಾನ ಐದರ ಸಿಗೊಂದೆ ಪುನವರ ಇವರ ಮನೆಯಲ್ಲೇ ಅರ್ತರ ಸಿಗೊಂದೆ ರಾಜನ ಬೋತಾನ ಗೋಂದೆ ಬನವರ ಬೋತಾನ ದೇವಸ್ಥಾನದಲ್ಲಿ ಪೂಜೆ ಮನೆ ಪ್ರವೇಶ ಅಂದ್ರೆ ಏಳು ಪದ ಒಲಿಯೇ ಇಲ್ಲದ ಮಠೆ ಎಷ್ಟು ಬರೆಸಿದಾರೇನೋ ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನೋ ಜನರೇ ಒಲಿಯೇ ಇಲ್ಲದ ತಾಳ ಎಷ್ಟೇ ಬಾರಿಸಿದಾರೇನೋ ಎಷ್ಟೇ ಬಾರಿಸಿದಾರೇನೋ ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನೋ ಜನರೇ ಬರುವಾದೇನೋ ಜನರೇ ಎಷ್ಟೇ ಚಂದದಾರೇನೋ ಬರುವೋಳಿಲ್ಲಾದಟ್ಟೆ ಎಷ್ಟೇ ಚಂದದಾರೇನೋ ಬರುವೇ ಇದ್ದಟ್ಟೆ ಸಿರಿಯೇ ಬರುವಾದೇನೋ ಬರುವಾದೇನೋ ಜನರೇ ಮಕ್ಕಳಿಲ್ಲದ ಮನೆ ಚಂದದರೇನೋ ಮಗ ಇಲ್ಲದ ಮನೆ ಎಷ್ಟೇ ಚಂದದರೇನೋ ಮಕ್ಕಳಿಟ್ಟಿಯೇ ಬರುವಾದೇನೋ ಜನರೇ ಮಕ್ಕಳಿಟ್ಟಿಯೇ ಬರುವಾದೇನೋ ಜನರೇ ಗುರುಗಳಿಲ್ಲದ ಮಟ್ವೇ ಎಷ್ಟೇ ಚಂದದರೇನೋ ಗುರುಗಳಿಲ್ಲದ ಮಟ್ವೇ ಎಷ್ಟೇ ಚಂದದರೇನೋ ಗುರುಗಳಿಟ್ಟಿಯೇ ಬರುವಾದೇನೋ ಜನರೇ.